ಅಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ಆಕಾಶವಾಣಿ ಹೊಸಪೇಟೆ ಶ್ರೋತೃಗಳೇ, ಇದೀಗ ಪ್ರಸ್ತುತವಿದೆ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮಿನಲ್ಲಿ ಭತ್ತದಲ್ಲಿ ಬರುವ ಕೀಟಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಹಾಗೂ ದಾಳಿಂಬೆ ಬೆಳೆ ಕುರಿತು ಸುರೇಶ್ ಬಾಬು ಅವರೊಂದಿಗಿನ ಸಂದರ್ಶನಗಳು ಪ್ರಸಾರವಾಗಲಿವೆ. ಹಾಗಾದರೆ ಬನ್ನಿ ಕಾರ್ಯಕ್ರಮದ ಆರಂಭಕ್ಕೆ ಆಲಿಸೋಣ. ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಬೇಸಿಗೆ ಹಂಗಾಮಿನಲ್ಲಿ ಭತ್ತದಲ್ಲಿ ಬರುವ ಕೀಟಗಳ ನಿರ್ವಹಣೆ ಈ ಕುರಿತು ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರಿದ್ದಾರೆ. ಅವರಿವತ್ತು ಈ ಬೇಸಿಗೆ ಹಂಗಾಮಿನಲ್ಲಿ ಸಸ್ಯರೋಗಗಳ ನಿರ್ವಹಣೆಯ ಕುರಿತು ತಮಗೆ ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್ ಗೋವಿಂದಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಬೇಸಿಗೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಯಾವ್ಯಾವು ಅಂತೀರಿ, ಮತ್ತು ಯಾವ್ಯಾವ ಬೆಳೆಗಳಿಗೆ ಈ ರೋಗಗಳು ಕಾಡುತ್ತವೆ? ಇವಾಗ ಬೇಸಿಗೆ ಹಂಗಾಮ ಅಂದರೆ ಈಗ ಸಾಮಾನ್ಯವಾಗಿ ನಮ್ಮ ಬಳ್ಳಾರಿನ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಬೆಳೀತಕ್ಕಂಥ ಮುಖ್ಯ ಬೆಳೆ ಅಂದರೆ ಭತ್ತ. ಭತ್ತ ಬೆಳೆ ಇದೆ, ಹತ್ತಿ ಬೆಳೆ ಇದೆ, ಆಮೇಲೆ ಕೆಲವಾರು ಹಣ್ಣಿನ ಬೆಳೆಗಳಿದೆ, ಅಂಜೂರ ಬೆಳೆ ಇದೆ. ಹಂಗಾಗಿ ಸೊ ಇದರಲ್ಲಿ ನಾವು ಪ್ರಮುಖವಾಗಿ ನಾನು ಈಗ ಇವತ್ತಿನ ಇದರಲ್ಲಿ ಮಾಹಿತಿ ನಿಮಗೆ ಕೊಡ್ತಾ ಇರೋದು ಭತ್ತದಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ರೋಗ. ಭತ್ತದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಬೆಂಕಿ ರೋಗ ಅಂತ ಒಂದು ಭಾಳ ತೀವ್ರ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದಲ್ಲದೆ ಕಂದು ಚುಕ್ಕಿ ರೋಗ ಅಂತಾರೆ, ಇದು ಸಹ ಶಿಲೀಂಧ್ರ ರೋಗ. ಇದರ ಜೊತೆಗೆ ಎಲೆ ಕವಚಿತ ಮಚ್ಚಿ ರೋಗ. ಎಲೆ ಕವಚ ಅಂದರೆ ಒಂದು ಚಂಟೆ ಸಂಪೂರ್ಣ ಕಂದು ಬಣ್ಣಕ್ಕೆ ತಿರುಗಿ ಅದು ಒಣಗಲು ಆರಂಭ ಆಗ್ತದೆ. ಸೊ ಇದರ ಜೊತೆಗೆ ದುಂಡಾಣ ಚುಕ್ಕಿ ರೋಗ. ಹೀಗೆ 4 ಪ್ರಮುಖ ರೋಗಗಳನ್ನು ನಮ್ಮ ಭತ್ತದ ಬೆಳೆಯ ರೈತರಿಗೆ ಕಾಡ್ತಕ್ಕಂಥ ರೋಗಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಭತ್ತದಲ್ಲಿ ಕಂಡುಬರುವ ಬೆಂಕಿ ರೋಗ ಮತ್ತು ಅದರ ಲಕ್ಷಣ ಮತ್ತು ಯಾವ ಹಂತದಲ್ಲಿ ಅದರ ನಿರ್ವಹಣೆ ನಾವು ಸಮಗ್ರವಾಗಿ ಮಾಡಬಹುದು ಅಂತೀರಿ? ಈಗ ಭತ್ತದಲ್ಲಿ ಪ್ರಮುಖವಾದ ರೋಗ ಅಂತಂದ್ರೆ ಆಗಲೇ ಹೇಳ್ತಾ ಇದ್ದೆ ನಾನು, ಬೆಂಕಿ ರೋಗ ಅಂತ. ಇದು ಒಂದು ಬೆಂಕಿ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಸುಡುವುದು, ಎಲೆ ಸುಡುವುದರಿಂದ ಇದಕ್ಕೆ ಹೆಸರು ಬೆಂಕಿ ರೋಗ ಅಂತ ಕರೆದಿದ್ದಾರೆ. ಇದು ಶಿಲೀಂಧ್ರ ರೋಗ. ಸಾಮಾನ್ಯವಾಗಿ ಇದು ಸಸಿಮಡಿಯ ಹಂತದಲ್ಲಿ ಕಾಣಿಸ್ಕೊಳ್ತದೆ. ಹೇಗೆ ಕಾಣಿಸ್ಕೊಳ್ತದೆ ಅಂದರೆ ಒಂದು ಕೋನಾಕಾರದ ಕಂದು ಬಣ್ಣದ ಚುಕ್ಕೆ ಕಾಣಿಸ್ಕೊಳ್ತದೆ ಎಲೆಯ ಮೇಲೆ. ಕಂದು ಬಣ್ಣದ ಚುಕ್ಕೆ ಕೋನಾಕಾರದ ಇರ್ತದೆ. ಸೊ ಈ ಚುಕ್ಕೆಗಳು ಒಂದಕ್ಕೊಂದಾಗ್ಬಿಟ್ಟು ಏನಾಗ್ತದೆ, ಸಸಿಮಡಿ ಹಂತದಲ್ಲಿ ಆ ಸಂಪೂರ್ಣ ಎಲೆಯನ್ನು ಸುಡುತ್ತೆ, ಅಂದರೆ ಬ್ಲೈಟ್ ಅಂದರೆ ಅಂಗಮಾರಿ ಥರ ಒಣಗಿಬಿಡುತ್ತೆ. ನಂತರ ಏನಾಗುತ್ತೆ, ನೀವು ನಾಟಿ ಮಾಡ್ತೀರಾ, ನಾಟಿ ಮಾಡಿದ್ಮೇಲೆ ಆ ಒಂದು ಚಂಟೆ ಹೊಡಿಬೇಕಾದ್ರೂ ಸಹ ಎಲೆ ಮೇಲೆ ಕಾಣಿಸ್ಕೊಳ್ತದೆ. ಇದೇ ಥರ ಕಂದು ಬಣ್ಣದ ಕೋನಾಕಾರದ ಚುಕ್ಕಿ. ಸೊ ಈ ಥರ ಒಂದಕ್ಕೊಂದು ಚುಕ್ಕಿ ತಾಗಿಬಿಟ್ಟು ಸಂಪೂರ್ಣ ಎಲೆಯನ್ನು ಒಣಗಿಸ್ತದೆ. ಆಮೇಲೆ ಚಂಟೆ ಚೆನ್ನಾಗಿ ಕಾಳು ಕಟ್ಟೋದಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಸಸಿಮಡೆ ಅಂತ, ಆಮೇಲೆ ನಂತರ ಚಂಟೆ ಹೊಡೆಯೋ ಹಂತದಲ್ಲಿ, ಆಮೇಲೆ ಇನ್ನೊಂದು ಪ್ರಮುಖವಾದ ಅಂತ ಅಂತಂದರೆ ಕಾಳು ಕಟ್ಟುವ ಸಮಯ, ಹಾಲುಗಾಳು ಅಂತಾರಲ್ಲ, ಆ ಸಮಯದಲ್ಲಿ ಏನಾದರೂ ಈ ರೋಗ ಹೊಡಿತು ಅಂತಂದರೆ ಇದಕ್ಕೆ ನೆಕ್ ಬ್ಲಾಸ್ಟ್ ಅಂತಾರೆ. ಅಂದರೆ ಕುತ್ತಿಗೆ ಬೆಂಕಿ ರೋಗ, ಅಂದರೆ ಕುತ್ತಿಗೆನೇ ಕಟ್ಟಾಗಿ ಈ ಕಂಪ್ಲೀಟ್ ನಮಗೆ ಇಳುವರಿ ಕೊಡ್ತಕ್ಕಂಥ ತೆನೆ ಮುರಿದು ಬೀಳೋ ಸಾಧ್ಯತೆ ಇದೆ. ಸೊ ಇಷ್ಟು ಈ ಬೆಂಕಿ ರೋಗದ ಮಹತ್ವ. ಈ ರೋಗ ಲಕ್ಷಣ ಹೇಳಿದೆ ಏನಪ್ಪ ಅಂದರೆ ಇದು ಹಂತಗಳು ಮೂರು ಅಂತ ಅಂತ ಹೇಳಿದೆ. ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಂದರೆ ಬೆಂಕಿ ರೋಗನ ಒಂದು ಗಮನದಲ್ಲಿ ಇಟ್ಕೊಂಡಾಗ ಸಾಮಾನ್ಯವಾಗಿ ನಾವು ಬೀಜೋಪಚಾರ ಭಾಳ ಇಂಪಾರ್ಟೆಂಟು. ಈ ರೋಗನ ಬೀಜೋಪಚಾರ ಅಂದರೆ ಈ ಉಪ್ಪಿನ ದ್ರಾವಣದಲ್ಲಿ ಬೀಜೋಪಚಾರ ಮಾಡೋದು ಭಾಳ ಇಂಪಾರ್ಟೆಂಟು. ಹೇಗೆ ಉಪ್ಪಿನ ದ್ರಾವಣ ಅಂದರೆ 10 ಗ್ರಾಮ್ ಒಂದು 100 ಗ್ರಾಮ್ ಒಂದು 10 ಲೀಟ್ರ್ ನೀರಿಗೆ ಬೆರೆಸಿ ಆ ದ್ರಾವಣದಲ್ಲಿ ನಾವು ಬೀಜಗಳನ್ನು ನೆನೆಸಿದಾಗ ಆ ತೇಲ್ತಕ್ಕಂಥ ಬೀಜವನ್ನು ನಾವು ಸಪ್ರೇಟ್ ಮಾಡಿ ಅವನ್ನು ಕೆಳಗಡೆ ಏನಿರ್ತಾವಲ್ಲ ಅವನ್ನ ತೊಗೋಬೇಕು. ನಂತರ ಅದನ್ನು ನಾವು ಬೀಜೋಪಚಾರ ಏನಪ್ಪ ಅಂದರೆ ಟ್ರೈಸೈಕ್ಲೋಸಲ್ ಬೀಮ್ ಅಂತ ಬರ್ತದೆ ಅಥವಾ ಕಾರ್ಬನ್ಡೈಸಿಮ್ ಪುಡಿಯನ್ನು ನಾವು ಬೀಜೋಪಚಾರ ಮಾಡೋ. ಕಾರ್ಬನ್ಡೈಸಿಮ್ ಎಷ್ಟು ಮಾಡ್ಬೋದು ಅಂತಂದರೆ ಸಾಮಾನ್ಯವಾಗಿ 2 ಗ್ರಾಮ್ ಪ್ರತಿ ಕೆಜಿ, ಅಂದರೆ 25 ಕೆಜಿ ಬೀಜ ನಾವು ಉಪಯೋಗಿಸ್ತೀವಿ ಅಂದರೆ 50 ಗ್ರಾಮ್ ಪ್ರತಿ ಒಂದು ಎಕರೆಗೆ ಬೀಜೋಪಚಾರ ಮಾಡಿ ಸಸಿಮಡಿ ಹಾಕಬೇಕು. ಬಿತ್ತುವಾಗ ಇನ್ನೊಂದು ಬೀಜೋಪಚಾರ ಅಂದರೆ ಸುಡಮನಸ್ ಪುಡಿಯಿಂದನೂ ಸಹ ನಾವು ಬೀಜೋಪಚಾರ ಬಿತ್ತ ಮಾಡ್ಬೋದು. ಅದು ಜೈವಿಕ ಪೀಡನಾಶಕ. ಸುಡಮನಸ್ ಪುಡಿ ಬೀಜೋಪಚಾರ 5-10 ಗ್ರಾಮ್ ಪ್ರತಿ ಕೆಜಿ ಬೀಜ, ಅಂದರೆ ನೀವು 25 ಕೆಜಿ ಬೀಜ ಉಪಯೋಗಿಸ್ತೀರಂದರೆ 25 ಇಲ್ಲ 75 ಅಂದರೆ 100 ಗ್ರಾಮ್ವರೆಗೂ ನಾವು ಸುಡಮನಸ್ ಪುಡಿಯನ್ನು ಬಳಸ್ಬೋದು ಬೀಜೋಪಚಾರ. ನಂತರ ಇಂಪಾರ್ಟೆಂಟ್ ಅಂದರೆ ಸಸಿಗಳ ಹಂತದಿಂದ ಸಸಿಮಿಡಿ ಹಂತದಲ್ಲಿ ಬೆಂಕಿ ರೋಗ ಬರ್ತದೆ. ಸೊ ಹಾಗಾಗಿ ನಾವು ಸುಡಮನಸ್ ಫ್ಲೋರೆಸೆನ್ಸ್ ಅಂತ ಇದು ಜೈವಿಕ ಒಂದು ಉಪಯುಕ್ತವಾಗಿರ್ತಕ್ಕಂಥ ಶಿಲೀಂದ್ರನಾಶಕ. ಇದನ್ನು ನಾವು ಸಸಿಮಿಡಿ ಹಂತದಲ್ಲಿ ಸಿಂಪರಣೆ ಮಾಡೋದು, 2 ಬಾರಿ ಸಿಂಪರಣೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಇದರ ಒಂದು ಸಾಮಾನ್ಯ ಬೆಲೆ ಭಾಳ ಕಡಿಮೆ, 150-200 ರೂಪಾಯಿ 1 ಕೆಜಿ ಸುಡಮನಸ್ ಪುಡಿ ಇದು ರಾಯಚೂರಿನಲ್ಲಿ ಸಿಗುತ್ತದೆ. ಈವನ್ ಎಲ್ಲ ಒಂದು ಸಂಶೋಧನಾ ಕೇಂದ್ರದಲ್ಲಿ ಸಿಗೋ ಒಂದು ಲಭ್ಯತೆ ಇದೆ. ತೊಗೊಂಡು ನೀವು ಸಸಿಮಿಡಿ ಹಂತದಲ್ಲಿ ಸಿಂಪರಣೆ ಮಾಡ್ಬೋದು, ಬೀಜೋಪಚಾರ ಮಾಡ್ಬೋದು. ನಾಟಿ ಮಾಡುವಾಗ ಸುಡಮನಸ್ ಪುಡಿ ಬೆರೆತಂಥ ದ್ರಾವಣದಲ್ಲಿ ನೀವು ಎದ್ದುಬಿಟ್ಟು ನಾಟಿ ಮಾಡ್ಬೋದು. ಇದು ಭಾಳ ಒಳ್ಳೆಯ ಒಂದು ಕ್ರಮ. ಇದಲ್ಲದೆ ನೀವು ಹೊಲದಲ್ಲಿ ಬೆಂಕಿ ರೋಗ ಮತ್ತು ನಾಟಿ ಮಾಡಿದ ಒಂದು 45 ದಿನದಲ್ಲಿ ಒಂದು ಇದ್ರ ಮೇಲೆ ಕಾಣಿಸ್ಕೊಳ್ಳುತ್ತೆ, ಚಂಟೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇನ್ನೂ ಒಂದು ಮಾಹಿತಿ ಹೇಳ್ತಾ ಇದ್ದೆ ಯಾವುದಪ್ಪ ಅಂದರೆ ತೆನೆಯಲ್ಲಿ ಕಾಣಿಸ್ಕೊಳ್ಳುತ್ತದೆ. ಸೊ ಹಂಗಾಗಿ ನೀವು ನಾಟಿ ಮಾಡಿದ 40, 45, 60 ಮತ್ತು 75 ಮೂರು ಸ್ಟೇಜಲ್ಲಿ ಕಂಪಲ್ಸರಿ ನಾವು ಈ ಸುಡಮನಸ್ ಪುಡಿ ದ್ರಾವಣವನ್ನು ಸಿಂಪಡಣೆ ಮಾಡ್ಬೋದು. ಅದರ ಜೊತೆಗೆ ಒಂದೇ ಜೈವಿಕ ಪೀಡನಾಶಕದಿಂದ ಈ ರೋಗ ಹತೋಟಿ ಮಾಡೋದು ಭಾಳ ಕಡಿಮೆ ಕಷ್ಟ. ಹಾಗಾಗಿ ಕೆಲವು ಶಿಲೀಂದ್ರನಾಶಕಗಳಿದೆ. ಉದಾಹರಣೆಗೆ ನಾವು ಟ್ರೈಸೈಕ್ಲೋಸಲ್ 75 WP 1 ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಇಲ್ಲ ಐಸೋಪ್ರೊಥೋಲಿನ್ ಅಂತ ಒಂದು ಔಷಧಿ ಇದೆ, ಶಿಲೀಂದ್ರನಾಶಕ ಇದೆ, ಅದನ್ನು ನಾವು 1 ml 1 ಲೀಟ್ರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಇದಲ್ದಲೆ ನಮಗೆ ಮರ್ಜರ್ ಅಂತ ಒಂದು ಔಷಧಿ ಇದೆ, ಮರ್ಜರ್ ಅಂತ, ಅದು ಸಂಯುಕ್ತ ದ್ರಾವಣ ಶಿಲೀಂದ್ರನಾಶಕ. ಅದರಲ್ಲಿ ಏನಪ್ಪ ಇರುತ್ತೆ ಅಂದರೆ ಟ್ರೈಸೈಕ್ಲೋಸಲ್ ಇರುತ್ತೆ ಮತ್ತು ಮ್ಯಾಂಕೋಜಬ್ ಎರಡೂ ಇರ್ತವೆ. ಅಂಥ ಒಂದು ಸಂಯುಕ್ತ ದ್ರಾವಣವನ್ನು ಬೆರೆಸಿ ಅಂದರೆ 1 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಈ ಬೆಂಕಿ ರೋಗವನ್ನು ಹತೋಟಿ ಮಾಡ್ಬೋದು. ನಾನು ಹೇಳ್ತಾ ಇದ್ದೆ ನೀವು ಒಂದು ಜೈವಿಕ ಶಿಲೀಂದ್ರನಾಶಕ ಸುಡಮನಸ್ ಪುಡಿ ಬಳಸ್ಬೋದು, ಎರಡನೇದು ಶಿಲೀಂದ್ರನಾಶಕಗಳನ್ನು ಬಳಸ್ಬೋದು, ಮೂರನೇದು ಸಂಯುಕ್ತ ಶಿಲೀಂದ್ರನಾಶಕಗಳನ್ನು ಸಹ ಬಳಸಿ ರೋಗವನ್ನು ಹತೋಟಿ ಮಾಡ್ಬೋದು. ಈ ರೋಗವನ್ನು ಹತೋಟಿ ಮಾಡೋದು ಆಯಿತು. ಇದ್ರ ಜೊತೆಗೆ ಈ ಸಸಿ ಮಡಿಗಳಲ್ಲಿ ಇರುವಾಗಲೇ ಸಸಿಗಳಿಗೆ ಈ ರೋಗದ ಲಕ್ಷಣ ಕಂಡು ಬಂದಾಗ ಏನು ಮಾಡಬೇಕಂತೀರಿ? ಆ ಸಸಿಗಳನ್ನು ಆಯ್ಕೆ ಮಾಡಿ ತೆಗಿಬೇಕಾ ಅಥವಾ ಏನು ಮಾಡಬೇಕು ಆ ಸಂದರ್ಭದಲ್ಲಿ ರೈತರು? ಈಗ ಸಾಮಾನ್ಯವಾಗಿ ನೋಡಿ ಹೇಳ್ತಾ ಇದ್ದೆ ಬೆಂಕಿ ರೋಗ ಸಸಿ ಮಡಿಯಲ್ಲ ಅಂತ ಬಂದಾಗ ನಾವು ಸಸಿಗಳನ್ನು ತೆಗಿಲಿಕ್ಕಾಗಲ್ಲ. ಆದರೆ ಸಸಿಗಳ ಹಂತದಲ್ಲಿ ಒಂದು ಶಿಲೀಂದ್ರನಾಶಕ ಜೈವಿಕ ಪೀಡನಾಶಕ ಅಂತ ಹೇಳ್ತಾ ಇದ್ದೆ, ಆ ಸುಡಮನಸ್ ಶಿಲೀಂದ್ರನಾಶಕವನ್ನು ಬಳಸಿ ಆದಷ್ಟು ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಅದರ ಜೊತೆಗೆ ಸುಡಮನಸ್ ಫ್ಲೋರೆಸೆನ್ಸ್ ಜೊತೆಗೆ ನೀವು ಒಂದು ಶಿಲೀಂದ್ರನಾಶಕ ಇದೆ, ಉದಾಹರಣೆಗೆ ಆಗಲೇ ಹೇಳ್ತಾ ಇದ್ದೆ ಒಂದು ಉದಾಹರಣೆಗೆ ಐಸೋಪ್ರೊಥೋಲಿನ್ ಇದೆ, ಇಲ್ಲ ಟ್ರೈಸೈಕ್ಲೋಸಲ್ ಇದೆ. ಟ್ರೈಸೈಕ್ಲೋಸೋಲ್ 75 WP 1 ಮಿಲಿ 1 ಲೀಟ್ರ್ ನೀರು, ಇವೆರಡನ್ನು ಒಂದು ಶಿಲೀಂದ್ರನಾಶಕ ಒಂದು ಜೈವಿಕ ಪೀಡನಾಶಕ ಈ ಥರ ಹಂತಂತವಾಗಿ ಒಂದು 2-3 ದಿನ ಮಿಕ್ಸ್ ಮಾಡಬೇಡಿ, ಎರಡನ್ನೂ ಮಿಶ್ರಣ ಮಾಡಬೇಡಿ. ಒಂದು ವಾರದ ಹಂತದಲ್ಲಿ 2 ಸಾರಿ ಸಿಂಪಡಣೆ ಮಾಡಿದರೆ ಈ ರೋಗವನ್ನು ಹತೋಟಿ ಮಾಡ್ಬೋದು ಸಸಿಮಡಿ ಹಂತದಲ್ಲಿ. ಸೊ ಆ ನಂತರ ನೀವು ಸಾಮಾನ್ಯವಾಗಿ ನಾನು ಹೇಳಿದ ಶಿಲೀಂದ್ರನಾಶಕಗಳನ್ನು ಬಳಸಿ ಈ ಮುಖ್ಯವಾದ ಪ್ರದೇಶದಲ್ಲಿ ಈ ಒಂದು ರೋಗವನ್ನು ಹತೋಟಿಗೆ ಇಡ್ಬೋದು. ಇನ್ನು ಡಾಕ್ಟರ್, ಈ ಕಂದು ಚುಕ್ಕೆ ರೋಗ ಅಂದ್ರೇನು, ಇದರ ಲಕ್ಷಣಗಳು ಯಾವ್ಯಾವ ಅಂತೀರಿ? ಕಂದು ಚುಕ್ಕೆ ರೋಗದು ಸಹ ಶಿಲೀಂದ್ರ ರೋಗ. ಸೊ ಇದು ಕಂದು ಚುಕ್ಕೆ ರೋಗ ಅಂದರೆ ಬ್ರೌನ್ ಲೀಫ್ ಸ್ಪಾಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಏನಪ್ಪ ಅಂತಂದರೆ, ಇದು ಬ್ರೌನ್ ಲೀಫ್ ಸ್ಪಾಟ್ ಅಂದರೆ ಪಿನ್ ಹೆಡ್ ಶೇಪ್ ಅಂತಾರೆ, ಅಂದರೆ ನೀಡಲ್ ಶೇಪ್ಡ್ ಪಿನ್ ಹೆಡ್ ಅಥವಾ ನೀಡಲ್ ಅಂದರೆ, ನೀಡಲ್ ಅಂದರೆ ಒಂದು ಸೂಜಿ ಆಕಾರದ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಚುಕ್ಕೆಗಳು ಒಂದಕ್ಕೊಂದಾಗ್ಬಿಟ್ಟು ಎಲೆಯನ್ನು ಸಂಪೂರ್ಣವಾಗಿ ಒಂದು ಕಂದು ಬಣ್ಣಕ್ಕೆ ತಿರುಗಿಸಿ ಎಲೆಯ ಹಳದಿ ಆಗ್ತದೆ, ನಂತರ ಎಲೆ ಒಣಗಲು ಆರಂಭ ಆಗ್ತದೆ. ಸೊ ಈ ಥರ ಆಗೋದ್ರಿಂದ ಪತ್ರ ರೀತು ಕಡಿಮೆ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ. ಸೊ ಇದು ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅಂದರೆ ನಾಟಿ ಮಾಡಿದ ಒಂದು 45-60 ದಿನದಲ್ಲಿ ಕಾಣಿಸ್ಕೊಳ್ತದೆ. ಸಸಿ ಮಡಿಯಲ್ಲಿ ಬರಲ್ಲ, ಬಂದರೂ ಕಡಿಮೆ ತೀವ್ರತೆಯಲ್ಲಿ ಬರ್ತದೆ. ಹೆಚ್ಚಿನ ರೀತಿ ಅಂದರೆ ಯಾವಾಗಪ್ಪ ಅಂತಂದರೆ ನಾಟಿ ಮಾಡಿ ಒಂದು 45-60 ದಿನದಲ್ಲಿ ಈ ರೋಗ ಕಾಣಿಸ್ಕೊಳ್ತದೆ. ಸೊ ಈ ರೋಗ ಬಂದಾಗ ನಾವು ಸಾಮಾನ್ಯವಾಗಿ ಮ್ಯಾಂಕೋಜಬ್ 75 WP 1 gram 1 liter ಅಥವಾ ಎಕ್ಸೋಕೊನೋಜೋಲ್ ಅಂತ ಇದೆ, 5 cc ಎಕ್ಸೋಕೊನೋಜೋಲ್ ಕಾಂಟಾಫ್ ಅಂತಿರಲ್ಲ, ಅದು 1 ml 1 liter ಬೆರೆಸಿ ಸಿಂಪಡಣೆ ಮಾಡ್ಬೋದು. ಸೊ ಈ ರೋಗಕ್ಕೂ ಸಹ ನಾವು ಸುಡಮನಸ್ ಪುಡಿ ಭಾಳ ತುಂಬಾ ಒಳ್ಳೆ ಸಹಾಯ ಮಾಡ್ತದೆ. ಸುಡಮನಸ್ ಜೈವಿಕ ಪೀಡನಾಶಕನ 5-10 gram ಬೆರೆಸಿ ಈ ಶಿಲೀಂಧ್ರವನ್ನು ಕಂಟ್ರೋಲ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಎಲೆ ಕವಚದ ಮಚ್ಚಿ ರೋಗ ಅಂತ ನಾವು ಒಂದು ಕರಿತೀವಿ. ಇನ್ನೊಂದು ರೋಗ ಬಹಳ ಪ್ರಮುಖವಾಗಿ ಬರ್ತಕ್ಕಂಥಂದ್ರೆ ಎಲೆ ಕವಚ ಅಂದರೆ, ಕವಚ ಅಂದರೆ ಚಂಟೆ ಹೊಡಿಬೇಕಾದ್ರೆ ಕವಚ ಅಂದರೆ ಒಂದು ಸ್ಟೆಮ್ ಕಾಂಡದ ಮೇಲೆ ಕವಚ ಇರುತ್ತೆ, ಆ ಕವಚ ಕೊಳೆತು ಬಿಡ್ತದೆ, ಕಂದು ಬಣ್ಣದ ಚುಕ್ಕೆ ಬಂದ್ಬಿಟ್ಟು ಕೊಳೆತು ಬಿಡುತ್ತೆ. ಸೊ ಹಾಗಾಗಿ ಕೊಳೆ ರೋಗನೂ ಅಂತಾರೆ ಎಲೆ ಕವಚ ಮಚ್ಚೆ ರೋಗ. ಸೊ ಈ ರೀತಿ ರೋಗ ಬಂದಾಗ ಚಂಟೆ ಸಂಪೂರ್ಣ ಒಣಗ್ತದೆ, ಆಮೇಲೆ ಅದರಿಂದ ಕಾಳು ಕಟ್ಟೋದಿಲ್ಲ, ಕಾಳಿನಲ್ಲಿ ಭಾಳ ಇಳುವರಿಯಲ್ಲಿ ಪರಿಣಾಮ ಜಾಸ್ತಿ ಹಾನಿ ಆಗ್ತದೆ. ಸೊ ಈ ರೀತಿ ಗಮನದಲ್ಲಿದ್ದಾಗ ಈ ಎಲೆ ಕವಚದ ಮಚ್ಚೆ ರೋಗವನ್ನು ನೀವು ಸಾಮಾನ್ಯವಾಗಿ ನೀರಿನ ಒಂದು ಮಿತವನ್ನು ಕಾಪಾಡ್ಕೋಬೇಕು, ಜಾಸ್ತಿ ನೀರು ಕಟ್ಟಬಾರ್ದು. ಎರಡನೇದಪ್ಪ ಅಂದರೆ ಈ ರೋಗನ ಒಂದು ಗಮನಿಸಿದಾಗ ಆದಷ್ಟು ಒಂದು ಶಿಲೀಂಧ್ರನಾಶಕಗಳಾದ ಎಕ್ಸಾಕೊನೋಜೋಲ್ 1 ml 1 liter ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡ್ಬೋದು. ಇನ್ನೊಂದು ಅವತಾರ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ. ಸೊ ಅವತಾರಲ್ಲಿ ಏನಪ್ಪ ಇರುತ್ತಂದರೆ ಎಕ್ಸಾಕೊನೋಜೋಲ್ ಇರುತ್ತೆ, ಆಮೇಲೆ ಜೈನಬ್ ಇರುತ್ತೆ, ಎರಡೂ ಸಹ ಸಂಯುಕ್ತ ಶಿಲೀಂಧ್ರನಾಶಕ. ಇದನ್ನು 1 gram 1 liter ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದರೆ ಅಂದರೆ ಚಂಟೆಗೆ ಸೀಮಿತವಾಗಬೇಕು, ಅಂದರೆ ನೀವು ಸಿಂಪಡಣೆ ಮಾಡುವಾಗ ಆದಷ್ಟು ಸ್ವಲ್ಪ 5-10 ಒಂದು ಫರೋ ಅಂದರೆ ಸಾಲು ಮಾಡಿಕೊಂಡು ಎಲ್ಲ ಒಂದು ಸಸಿಗಳಿಗೆ ಅಥವಾ ಭತ್ತದ ಬೆಳೆಗೆ ತಲುಪುವಾಗೆ ಸಿಂಪಡಣೆ ಮಾಡಿದರೆ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇದ್ರ ಜೊತೆಗೆ ಈ ಎಲ್ಲ ರೋಗಗಳ ಸಮಗ್ರ ನಿರ್ವಹಣೆ ಹೇಗೆ ಮಾಡ್ಬೋದು ಅಂತೀರಿ ನೀವು? ಈಗ ಒಂದೊಂದೇ ರೋಗಕ್ಕೆ ಈ ಲಕ್ಷಣಗಳಿರ್ತವೆ, ಇದಕ್ಕೊಂದು ಔಷಧಿ ತೊಗೊಂಡು ಬರ್ತಾರೆ, ಅದಕ್ಕೆ ಹೊಡಿತಾರೆ, ಇನ್ನೊಂದು ರೋಗ ಕಾಣಿಸ್ತದೆ, ಅದಕ್ಕೆ ಇನ್ನೊಂದು ಔಷಧಿ ತರ್ತಾರೆ. ಈ ಎಲ್ಲದರ ಬದಲಾಗಿ ಸಮಗ್ರವಾಗಿ ಈ ರೋಗಗಳನ್ನು ನಿರ್ವಹಣೆ ಹೇಗೆ ಮಾಡ್ಬೋದು ನಮ್ಮ ರೈತ ಮಿತ್ರರು? ತಾವು ಹೇಳ್ತಾ ಇದ್ದೀವಿ ಸಮಗ್ರ ರೋಗ ನಿರ್ವಹಣೆ ಅಂದರೆ ಸಮಗ್ರವಾದರೆ ನಮ್ಮಲ್ಲಿ ಇರತಕ್ಕಂಥ ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಲಭ್ಯತೆ ಇರತಕ್ಕಂಥ ಜೈವಿಕ ಪೀಡನಾಶಕ ಇರ್ಬೋದು, ಆಮೇಲೆ ಬೀಜೋಪಚಾರ ಇಡ್ಬೋದು, ನಂತರ ಈ ಹೊಲದಲ್ಲಿ ಫಲವತ್ತತೆ ಹಸಿರೆಲೆ ಗೊಬ್ಬರ ಬಳಸಿ ಫಲವತ್ತತೆ ಇಂಪ್ರೂವ್ ಮಾಡಿ ನಂತರ ಬೆಳೆ ಬೆಳೆಯೋದಿರ್ಬೋದು, ನಂತರ ನಾಟಿ ಮಾಡೋಕ್ಕೆ ಏನು ಹತೋಟಿ ಕ್ರಮ ಮಾಡ್ಬೋದು, ಇವೆಲ್ಲ ಜೈವಿಕ ಪೀಡನಾಶಕ ಬಳಸೋದು, ಅಂಟುಬಲೆ ಬಳಸೋದು, ನಂತರ ಶಿಲೀಂಧ್ರನಾಶಕ. ಶಿಲೀಂಧ್ರನಾಶಕ ಇಲ್ಲದಲ್ಲಿ ನಾವು ಕಂಟ್ರೋಲ್ ಮಾಡೋದು ಭಾಳ ಸಾಧ್ಯ. ಹಾಗಾಗಿ ಹೆಚ್ಚು ಒತ್ತು ಜೈವಿಕ ಪೀಡನಾಶಕಗಳ ಬಗ್ಗೆ ನಾವು ಗಮನ ಕೊಡಬೇಕು. ಹಾಗಾಗಿ ಸಮಗ್ರ ರೋಗ ನಿರ್ವಹಣೆ ಅಂದರೆ ಉದಾಹರಣೆಗೆ ಈಗ ನೋಡಿ, ಸಸಿ ಮಡೆ ನಾವು ಬೀಜೋಪಚಾರ ಮಾಡೋ ಅಂತಿದ್ವಿ. ಬೀಜೋಪಚಾರ ಅಂದರೆ ಈಗ ಉಪ್ಪಿನ ದ್ರಾವಣದಲ್ಲಿ ಬೀಜೋಪಚಾರ ಮಾಡಿ ನೆನೆಸಿದರೆ ರೋಗಗ್ರಸ್ತ ಬೀಜಗಳು ಮೇಲಕ್ಕೆ ಬರ್ತಾವೆ, ತೇಲ್ತಾವೆ, ಅಂಥ ಬೀಜನ ಸಪ್ರೇಟ್ ಮಾಡಿ ರೋಗದ ಸೋಂಕನ್ನು ಫಸ್ಟ್ ತಡಿಬೋದು. ಎರಡನೇದೇನಪ್ಪ ಅಂತಂದರೆ ಬೀಜೋಪಚಾರ ಸುಡಮನಸ್ ಫ್ಲೋರೆಸೆನ್ಸ್ ಜೈವಿಕ ಪೀಡನಾಶಕವನ್ನು ಬಳಸಿ ಬೀಜೋಪಚಾರ ಮಾಡ್ಬೋದು, ಅಂದರೆ 100 gram 1 acre ಬೇಕಾಗುತ್ತೆ. ನಂತರ ಸಸಿ ಮಡಿ ಹಂತದಲ್ಲಿ ನೀವು ಇದೇ ಜೈವಿಕ ನಾಶಕವನ್ನು ಸಿಂಪಡಣೆ ಮಾಡ್ಬೋದು, ನೀವು ಬೇಕಾದರೆ 5-10 gram 1 liter ಬೆರೆಸಿ ಸಿಂಪಡಣೆ ಮಾಡ್ಬೋದು. ಉದಾಹರಣೆಗೆ ಈಗ ಸಸಿ ಮಡಿ ಹಂತದಲ್ಲಿ ಈಗ ಅಂಟುಬಲೆಯೂ ಬಳಸ್ತಾ ಇದ್ದಾರೆ, ಈಗ ಭತ್ತದ ಬೆಳೆಯಲ್ಲಿ ಹೇಗೆ ತರಕಾರಿ ಬೆಳೆಯಲ್ಲಿ ಹೆಂಗೆ ಅಂಟುಬಲೆ ಬಳಸ್ತಾರೆ, ಹಾಗೆ ಸಸಿ ಮಡಿ ಹಂತದಲ್ಲಿ ಈಗ BPH ಆಮೇಲೆ ರಸ ಇರೋ ದ್ವಾಮೆಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತಿದ್ದೀವಿ, ಅಂದರೆ ಅಂಟುಬಲೆಯೂ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ ಈ ಅಂಟುಬಲೆನ ಬೆಳೆ ಬೆಳೆದಂಗೆ ಹೊಲದಲ್ಲಿ ಎಕರೆಗೆ 1-10 ಅಂಟುಬಲೆಗಳನ್ನು ಉಪಯೋಗಿಸ್ಬೋದು. ಈ ಬಲೆಯನ್ನು ಬಳಸಿ ರೋಗವನ್ನು ಕಡಿಮೆ ಮಾಡ್ಬೋದು, ಅಂದರೆ ಸಾಮಾನ್ಯವಾಗಿ ಶಿಲೀಂಧ್ರ ರೋಗ ಕಡಿಮೆ ಮಾಡೋಕ್ಕಾಗಲ್ಲ, ಈ ರಸ ಇರ ಕೀಟಗಳನ್ನು ಕಡಿಮೆ ಮಾಡ್ಬೋದು. ನಂತರ ನಾವು ನಾಟಿ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಅಂದರೆ ಇದು PSP ಅಂತ ಒಂದು ಜೈವಿಕ ರಸಗೊಬ್ಬರ ಇದೆ, ಜೈವಿಕ ಗೊಬ್ಬರ ಇದೆ, ಆ ಒಂದು ರೈಸೋಬಿಯಂ PSP ಸಸಿಗಳನ್ನು ಎದ್ದಿ ನಾಟಿ ಮಾಡೋದು, ಮತ್ತು PSP ಮತ್ತು ಸುಡಮನಸ್ ಎರಡನ್ನು ಸಹ ಸಂಯುಕ್ತ ಜೈವಿಕ ಒಂದು ದ್ರಾವಣದಲ್ಲಿ ನೆನೆಸಿ ನಾಟಿ ಮಾಡಿದಾಗ ಇದಕ್ಕೆ ಒಂದು ಶಿಲೀಂಧ್ರನಾಶಕದ ಶಕ್ತಿ ಇರ್ತದೆ, ಇನ್ನೊಂದು ಬೆಳವಣಿಗೆಯ ಪ್ರಚೋದನಕ ಇರತಕ್ಕಂಥ ಒಂದು ಶಕ್ತಿ ಇರ್ತದೆ, ಹಾಗಾಗಿ ಬೆಳೆ ಚೆನ್ನಾಗಿ ಬರ್ತದೆ. ನಂತರ ನಾವು ಪ್ರತಿಯೊಂದು ಹಂತದಲ್ಲಿ ಬೆಳೆ ನಾಟಿ ಮಾಡಿದ 45 ಅಂದರೆ ಕಾಳು ಕಟ್ಟುವ ಹಂತದವರೆಗೂ ಸಾಮಾನ್ಯವಾಗಿ ನಾವು ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದು, ಅಂದರೆ 5 ml 1 liter ಸೂಡೋಮೊನಾಸ್ ಪುಡಿ ಆಗಲೇ ಹೇಳ್ತೀವಿ, ಸೂಡೋಮೊನಾಸ್ ಫ್ಲೋರೆಸೆನ್ಸ್ 5 ಗ್ರಾಮ್ ಇಂದ 10 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಒಂದು ವಾರಕ್ಕೊಂದು ಸರಿ ಸಿಂಪಡಣೆ ಮಾಡಿ, ನಂತರ ಒಂದು ಮಧ್ಯದಲ್ಲಿ ಯಾವುದೋ ಒಂದು ಮಧ್ಯದಲ್ಲಿ ಎಕ್ಸೋಕೋನಜಲ್ಲೋ ಅಥವಾ ನೀವು ಕಾಂಟಾಫ್ ಆಗ್ಬೋದು, ಅಂದರೆ ಎಕ್ಸೋಕೋನಜಲ್ 1 ml 1 ಲೀಟ್ರು ಅಥವಾ ಏನು ಆಮೆಸ್ಟ್ ಅಜಾಕ್ಸಿಸ್ಟ್ರಾಬಿನ್ ಅಂತ ಬರ್ತದೆ ಅದು 1 ml 1 ಲೀಟ್ರು, 0.5 ಇಂದ 1 ml 1 ಲೀಟ್ರು. ಆಮೇಲೆ ಇನ್ನೊಂದು ನೇಟಿವೋ ಅಂತ ಬರ್ತದೆ, ನೇಟಿವೋ ಅಂದರೆ ಅದರಲ್ಲಿ ಏನಪ್ಪ ಅಂತಂದರೆ ಅದು ಸಂಯುಕ್ತ ಶಿಲೀಂದ್ರನಾಶಕ, ಅದರ ಟ್ರಿಫ್ಲಾಕ್ಸಿಸ್ಟ್ರಾಬಿನ್ ಮತ್ತು ಎಕ್ಸೋಕೋನಜಲ್ ಇರ್ತದೆ, ಅಂದರೆ ಸಂಯುಕ್ತ ಶಿಲೀಂದ್ರನಾಶಕ, ಅದನ್ನು ಸಹ ನಾವು 100 ಗ್ರಾಮ್ 1 ಎಕರೆಗೆ ಅಂದರೆ 0.5 ಇಂದ 0.5 ಗ್ರಾಮ್ ಪರ್ ಲೀಟರ್ ಅಂತ ಪ್ರಮಾಣದಲ್ಲಿ ಬೆರೆಸಿ ನಾವು ಸಿಂಪಡಣೆ ಮಾಡ್ಬೋದು. ಸೊ ಇಷ್ಟು ಅಂದರೆ ಒಂದು ಎಲ್ಲ ಒಂದು ಕ್ರೋಡೀಕರಿಸಿ ಮಾಡಿ ಈ ರೋಗಗಳನ್ನು ನಿರ್ವಹಣೆ ಮಾಡೋದಕ್ಕೆ ಸಮಗ್ರ ರೋಗ ನಿರ್ವಹಣೆ ಅಂತಾರೆ. ಹಾಗಾಗಿ ನಾನು ಹೇಳಿದ ಪ್ರಮುಖ ಕ್ರಮಗಳು ನೆನಪಿರಲಿ: ಒಂದು ಬೀಜೋಪಚಾರ ಮಾಡೋದು, ಇನ್ನೊಂದು ಸಸಿಮಡಿ ಹಂತದಲ್ಲಿ ಜೈವಿಕ ಪೀಡನಾಶಕ ಬಳಸೋದು, ಮುಂದಿನ ಒಂದು ನಾಟಿ ಮಾಡಿದಾಗ ಜೈವಿಕ ಪೀಡನಾಶಕಗಳಿಂದ ಎದ್ದು ನಾಟಿ ಮಾಡೋದು, ನಾಲ್ಕನೇದು ಚಂಟೆ ಹೊಡೆ ಅಂದರೆ ನಾಟಿ ಮಾಡಿದ 40 ಅಥವಾ 60 ಅಥವಾ 75 ದಿನಗಳಲ್ಲಿ ಜೈವಿಕ ಪೀಡನಾಶಕಗಳಾದ ಸೂಡೋಮೊನಾಸ್ ಪುಡಿ ಮತ್ತು ಬೇವಿನ ಎಣ್ಣೆ ಅದರ ಜೊತೆಗೆ ಒಂದು 2 ಶಿಲೀಂದ್ರನಾಶಕಗಳನ್ನು ಬಳಸಿ ಈ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಸಮಗ್ರ ರೋಗ ನಿರ್ವಹಣೆ ಅಂತಾರೆ. ಇದ್ರ ಜೊತೆಗೆ ನೀವು ಪದೇ ಪದೇ ಜೈವಿಕ ಪೀಡೆನಾಶಕಗಳು ಅಂತ ಬಳಸಿದ್ರಿ ಡಾಕ್ಟರ್ ಗೋವಿಂದಪ್ಪ ಅವರೇ, ಏನಿದು ಜೈವಿಕ ಪೀಡೆನಾಶಕಗಳು, ಯಾವ್ಯಾವ ಥರದ್ದಿರುತ್ತೆ? ಈಗ ಜೈವಿಕ ಪೀಡೆನಾಶಕ ಪ್ರತಿಯೊಂದು ರೋಗಗಳ ಯಾವುದೇ ಬೆಳೆ ಇರ್ಬೋದು, ಜೈವಿಕ ಪೀಡೆನಾಶಕ ಅಂತಂದರೆ ಜೈವಿಕವಾಗಿ ದೊರೆತಕ್ಕಂಥ ಶಿಲೀಂಧ್ರಗಳು, ಅವು ಸಹ ದುಂಡಾಣ ಇರ್ತವೆ, ಶಿಲೀಂಧ್ರಗಳು ಇರ್ತವೆ. ಸೊ ಇದರಲ್ಲಿ ಉದಾಹರಣೆ, ಅವನ್ನು ನಮ್ಮ ಪ್ರಯೋಗಾಲಯದಲ್ಲಿ ಜೈವಿಕವಾಗಿ ಒಂದು ಆಹಾರ ಮಾಧ್ಯಮದಲ್ಲಿ ಬೆಳೆಸಿ ಅವನ್ನು ಉತ್ಪಾದನೆ ಮಾಡಿರ್ತಾರೆ, ಅದನ್ನು ಟಾಕ್ ಪೌಡರ್ ಅಂತ ಒಂದು ಪುಡಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಪ್ಯಾಕ್ ಮಾಡಿರ್ತಾರೆ. ಅದು ಇವಾಗ ಸದ್ಯದಲ್ಲಿ ಬಯೋ ಇನಾಕ್ಲಿಂಟ್ ಅಂದರೆ ಒಂದು ದ್ರಾವಣದಲ್ಲೂ ಸಹ ಲಭ್ಯತೆ ಇರ್ತದೆ. ಈಗ 2 ಟೈಪ್ ಇದೆ, ಒಂದು ಟ್ರೈಕೋಡರ್ಮ ವಿರಡೆ ಅಂತ ಇದೆ, ಇನ್ನೊಂದು ಸೂಡೋಮೊನಾಸ್ ಫ್ಲೋರೆಸೆನ್ಸ್ ಅಂತ ಇದೆ. ಇವೆರಡು ಸಹ ಜೈವಿಕ ಪೀಡನಾಶಕಗಳು. ಈ ಎರಡನ್ನು ಎಲ್ಲ ಬೆಳೆ, ತರಕಾರಿ ಬೆಳೆ ಇರ್ಬೋದು, ಏಕದಳೆ ಬೆಳೆ ಇರ್ಬೋದು, ಅಥವಾ ಹಣ್ಣಿನ ಬೆಳೆ ಇರ್ಬೋದು, ಅಲ್ಲಿ ಬರ್ತಕ್ಕಂಥ ಮುಖ್ಯ ರೋಗಗಳು, ಶಿಲೀಂಧ್ರ ರೋಗಗಳು, ಹೆಚ್ಚಾಗಿ ನಾನು ಹೇಳ್ತಾ ಇರೋದು ಶಿಲೀಂಧ್ರ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಪೀಡನಾಶಕಗಳನ್ನು ಬಳಸ್ಬೋದು. ನೀವು ಯಾವ ಹಂತದಲ್ಲಾದರೂ ಮಾಡ್ಬೋದು, ಬೀಜೋಪಚಾರನ ಮಾಡ್ಬೋದು, ಇಲ್ಲ ಸಸಿಗಳನ್ನು ಎದ್ದು ನಾಟಿ ಮಾಡ್ಬೋದು, ಇಲ್ಲ ಹೊಲದಲ್ಲಿ ಪ್ರಮುಖ ಬೆಳೆಯಲ್ಲಿ ಎಲೆ ಮೇಲೆ ಬಂದಂದ ಮೇಲೆ ಅದನ್ನು ಸಹ ಸಿಂಪಡಣೆ ಮಾಡಿ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಹಂಗಾಗಿ ಜೈವಿಕ ಪೀಡನಾಶಕಗಳು ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು. ಯಾವುದೇ ಹಂತ ನೀವು ಕಣ್ಣು ಮುಚ್ಕೊಂಡು ಯಾವುದೇ ಹಂತದಲ್ಲಿ ಸಿಂಪಡಣೆ ಮಾಡಿ ಅಥವಾ ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ರೋಗಗಳನ್ನು ಹತೋಟಿ ಮಾಡ್ಬೋದು. ಇದು ಎಲ್ಲ ಕಡೆಯೂ ಲಭ್ಯತೆ, ಈ ಜೈವಿಕ ಪೀಡನಾಶಕಗಳ ಉತ್ಪಾದನೆ ರಾಯಚೂರಿನಲ್ಲಿ ಉತ್ಪಾದನೆ ಮಾಡ್ತಾಯಿದ್ದಾರೆ. ಆಮೇಲೆ ಇದು ಸಾಮಾನ್ಯವಾಗಿ 200 ರೂಪಾಯಿ 1 ಕೆಜಿ ಸಿಗುತ್ತೆ. ಈ ಸಾಮಾನ್ಯ ಈಗ ನೋಡಿ, ಮುಂದ್ರಾಬಾದ್ ತೋಟಗಾರಿಕಾ ಕಾಲೇಜಲ್ಲೂ ಸಹ ಇದರ ಲಭ್ಯತೆ ಇದೆ. ಯಾಕಂದರೆ ಇಲ್ಲಿ ಸುತ್ತಮುತ್ತಲಿನ ಬಳ್ಳಾರಿ ಇರ್ಬೋದು, ಹೊಸಪೇಟೆ, ಅಲ್ಲಿನ ರೈತರಿಗೆ ಬಹಳ ಅನುಕೂಲಕರವಾದ ಒಂದು ಸ್ಥಳ ಅಂದರೆ ಮುಂದ್ರಾಬಾದ್ಗೂ ಹೋಗ್ಬೋದು, ಅಲ್ಲಿ ತೋಟಗಾರಿಕಾ ಕಾಲೇಜಿದೆ, ಅಲ್ಲಿ ಸಹ ಸಿಗುತ್ತೆ. ಇಲ್ಲ ಅಂದರೆ ನಾವು ಏನಪ್ಪ ಅಂತಂದರೆ ರಾಯಚೂರಿನಿಂದನೂ ವ್ಯವಸ್ಥೆ ಇದೆ, ಅಲ್ಲಿ ಸಂಶೋಧನಾ ಪ್ರಯೋಗಾಲಯ ಇರೋದ್ರಿಂದ ಅಲ್ಲಿ ಸಹ ನಿಮಗೆ ದೊರಕ್ತದೆ. ತುಂಬ ಸಂತೋಷ ಗೋವಿಂದಪ್ಪ ಅವರೇ. ಇದುವರೆಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಸಸ್ಯ ರೋಗ ನಿರ್ವಹಣೆಯ ಹಂತಗಳು, ವಿವರ ಎಲ್ಲವನ್ನ ಬಹಳ ಸಮಗ್ರವಾಗಿ ನೀವು ತಿಳಿಸ್ಕೊಟ್ರಿ. ಅದರಲ್ಲೂ ಈ ಜೈವಿಕ ಪೀಡೆ ನಾಶಕಗಳ ಬಳಕೆ ಬಗ್ಗೆ ಕೂಡ ಪರಿಚಯ ಮಾಡಿಕೊಟ್ರಿ. ನಿಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಬೇಸಿಗೆ ಹಂಗಾಮಿನಲ್ಲಿ ಭತ್ತದಲ್ಲಿ ಬರುವ ಕೀಟಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ಮುಂದೆ ಆಲಿಸಿ ದಾಳಿಂಬೆ ಬೆಳೆ ಕುರಿತು ಸುರೇಶ್ ಬಾಬು ಅವರೊಂದಿಗಿನ ಈ ಸಂದರ್ಶನವನ್ನು. ಇವತ್ತು ನಮ್ಮ ಜೊತೆ ನಂದಿಬಂಡಿ ಗ್ರಾಮದ ಸುರೇಶ್ ಬಾಬು ಕೆ ಅವರು ಇದ್ದಾರೆ. ಸುಮಾರು 12 ಎಕರೆಯ ನೀರಾವರಿ ಜಮೀನು ಇವರದು. ವಿಶೇಷತೆ ಅಂದರೆ ಇವರು ದಾಳಿಂಬೆ ಬೆಳೆ ಬೇಸಾಯಗಾರರು. ಕಳೆದ 5 ವರ್ಷಗಳಿಂದ ಸಾವಯವ ಪದ್ಧತಿಯಿಂದ ಈ ದಾಳಿಂಬೆಯನ್ನು ಇತ್ತೀಚೆಗೆ ಬೆಳೀಲಿಕ್ಕತ್ತಾರವರು. ಆ ಮುಂಚೆ ಆಧುನಿಕ ಕೃಷಿಯಲ್ಲಿ ದಾಳಿಂಬೆಯನ್ನು ಬೆಳೆದವರು ಸುರೇಶ್ ಬಾಬು. ಅವರ ವಿಭಿನ್ನ ಅನುಭವಗಳನ್ನು ಇವತ್ತು ಅವರು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿರ್ತಾರೆ. ಸುರೇಶ್ ಬಾಬು ಅವರು, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಸುಮಾರು ಎಷ್ಟು ವರ್ಷಗಳ ಹಿಂದೆ ನಿಮಗೆ ದಾಳಿಂಬೆ ಬೆಳೆ ಬೆಳಿಬೇಕು ಅಂತ ಅನ್ನಿಸ್ತು? 20-25 ವರ್ಷ ಕೆಳಗಳಿದ್ದಲೇ ನಮ್ಮ ದಾಳಿಂಬರಿ ಬಗ್ಗೆ ಆಸಕ್ತಿ ಇತ್ತು ರೀ. 94ರಲ್ಲಿದ್ದ ನಾವು ದಾಳಿಂಬರಿನಲ್ಲಿ ತೊಡಗಿಸ್ಕೊಂಡಿವಿ. ಆವಾಗ ಗಣೇಶ್ ಅಂತ ವೆರೈಟಿ ಇತ್ತು. ಆ ಟೈಮ್ನಲ್ಲಿ ಒಂದು 10-12 ವರ್ಷ ನಮ್ಮ ಗಣೇಶ್ ವೆರೈಟಿನೇ ಬೆಳೆದಿದ್ದೀವಿ. ಆಮೇಲೆ ಈ ಮಾರ್ಕಂಗ್ ರೋಗ ಬಂದು ಈ ಬ್ಲೈಟು ಇದು ಬಂದ ಮೇಲೆ ನಾವು ಗಣೇಶನ ತೆಗೆದು ಬಿಟ್ಟೀವಿ. ಒಂದು 4-5 ವರ್ಷ ತೋಟಗಾರಿಕೆ ಮಾಡೋದನ್ನೇ ಬಿಟ್ಟಿದ್ದೆವು ರೀ. ಆಮೇಲೆ ಮತ್ತೆ ಈಗ 4-5 ವರ್ಷಲಿದ್ದೆ ಮತ್ತೆ ಸಾವಯವ ಇದರಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಇಳು ಬರ್ತದೆ, ಆಮೇಲೆ ಕ್ವಾಲಿಟಿ ತೆಗಿಬೋದು, ರೋಗನ ಹತೋಟಿಗೆ ಇಟ್ಕೋಬೋದು ಅನ್ನೋ ಒಂದು ಭರವಸೆ ಮೇಲೆ ಮತ್ತೆ ಚಾಲು ಮಾಡಿದ್ದೆ ರೀ. ಈಗ 12 ಎಕರೆ ಭಗವ ಬೆಳೀತಾ ಇದ್ದೇನೆ ರೀ. ನಾನು ಫಸ್ಟಲ್ಲಿದ್ದಲ್ಲೇ ಸಾವಯವಕ್ಕೆ ಹೋಗಿಲ್ಲ ರೀ, ಫಸ್ಟ್ಗೆಲ್ಲ ಕೆಮಿಕಲ್ ಮಾಡ್ತಿದ್ದೇನೆ ರೀ. ಅದರಲ್ಲಿದ್ದ ಮೆಲ್ ಮೆಲ್ಕ ಅಂದರೆ ಒಂದು ವರ್ಷ 30% ಮಾಡಿದ್ರಿ, ಆಮೇಲೆ 60% ಮಾಡಿದ್ರಿ, ಈಗ 70%ನಿಲ್ಲಿದ್ದ 80% ನಾವು ಸಾವಯವ ಮಾಡ್ತಾಯಿದ್ರಿ. ಒಂದು 20% ರಾಸಾಯನಿಕ ಗೊಬ್ಬರನೂ ಉಪಯೋಗಿಸ್ತಾ ಇದ್ದೇವೆ ರೀ, ಕೆಲವೊಂದು ಕೆಮಿಕಲ್ಸ್ ಉಪಯೋಗಿಸ್ತಾ ಇದ್ದೀವಿ. 100% ಅಂತಲ್ಲ, ಆದರೆ ಅದರಲ್ಲಿದ್ದು ನಮಗೆ ಫಾಯ್ದಾ ಇದು ಅನಿಸ್ತಿತ್ತು ರೀ. ಈಗ ಬೆಳಿಬೋದು ಅನ್ನೋದು, ಕೆಲವೊಂದು ರೋಗಗಳ ಮೇಲೆ ಕೆಲವೊಂದು ಇದ್ರ ಮೇಲೆ ತೊಟ್ಟಿ ತರ್ಬೋದು ಸಾವಯವದಾಗ ಅನ್ನೋದು ನಮ್ಮ ಅಭಿಪ್ರಾಯ ರೀ. ಈಗ ಎರಡೂ ರೀತಿಯ ಅನುಭವಗಳು ತಮ್ಮ ಜೊತೆ ಇದೆ. ಸುಮಾರು ವರ್ಷಗಳ ಕಾಲ ನೀವು ಆಧುನಿಕ ಬೇಸಾಯ ಕ್ರಮದಲ್ಲಿ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನ ಬಳಸಿಕೊಂಡು ದಾಳಿಂಬೆಯನ್ನು ಬೆಳೆದ್ರಿ, ಆನಂತರ ಅದರಲ್ಲಿ ನಷ್ಟ ಅನುಭವಿಸಿ ಈಗ ಸಾವಯವ ತತ್ವದಲ್ಲಿ ಈಗ ದಾಳಿಂಬೆ ಬೆಳೆಯನ್ನು ನೀವು ಬೆಳೆಯಲಿಕ್ಕತ್ತೀರಿ. ಈ ಎರಡರಲ್ಲೂ ನೀವು ನಿಮ್ಮ ಅನುಭವದ ಪ್ರಕಾರ ಕಂಡುಕೊಂಡ ವ್ಯತ್ಯಾಸಗಳೇನು? ನಿಮ್ಮ ಬೆಳೆಯನ್ನು ನೀವು ನೋಡ್ತಾ ಇದ್ರೆ ಗಿಡಗಳಲ್ಲಿ ಅಥವಾ ಫಲಗಳಲ್ಲಿ ಹಿಂದೆ ಮತ್ತು ಈಗಿಂದಕ್ಕೂ ಏನು ವ್ಯತ್ಯಾಸವನ್ನು ತಾವು ಗುರುತಿಸ್ತಾ ಇದ್ದೀರಿ? ನಾವು ಕೆಮಿಕಲ್ಲು ಇದರಲ್ಲಿ ಯೂಸ್ ಮಾಡಿದಾಗ ಈಳ್ಡೇನು ಚೆನ್ನಾಗಿ ಬರ್ತಿದ್ರಿ, ಆದರೆ ರೋಗಕ್ಕೆ ತುರ್ತಾಗೋದು ಜಾಸ್ತಿ ಇತ್ತು ರೀ. ಇವತ್ತಿನೂ ಅಷ್ಟೇ ರೀ, ಕೆಮಿಕಲ್ ಫರ್ಟಿಲೈಸರ್ ಮೇಲೆ ಹೋಗಿದ್ದೆ ಆದರೆ ನಿಮ್ಗೆ ಈಳ್ಡ್ ಚೆನ್ನಾಗಿ ಕಾಣ್ತದೆ. ಆದರೆ 1-2 ವರ್ಷ ಅದರಲ್ಲಿ ನಮ್ಮ ತೋಟ ನಮ್ಮ ಹತೋಟಿ ತಪ್ಪಿ ಹೋಗ್ತಾಯಿತ್ತು ರೀ ನನ್ನ ಅನುಭವ ಪ್ರಕಾರ. ಅದೇ ನಾವು ಸಾವಯವದರಲ್ಲಿ ಕೂಡ ತೊಡಗಿಸ್ಕೊಂಡ್ರೆ ಅದ್ರ ಮೇಲೆ ನಮ್ಮ ಗ್ರಿಪ್ಪು ಅಂದರೆ ತೋಟ ಹೆಚ್ಚಿನ ಕಾಲ ಒಂದು 10-15 ವರ್ಷ ಭಾಳ ಅಂತ ಗಿಡ ಈಗ ನಾವು ಕೆಮಿಕಲ್ ಉಪಯೋಗಿಸಲಿದ್ದರೆ 4-5 ವರ್ಷಕ್ಕೆ ಹಾಳಾಗ್ತಾಯಿದ್ರಿ. ಈಗ ಸಾವಯವ ಮಾಡಿದರೆ ಒಂದು 15-20 ವರ್ಷ ಚೆನ್ನಾಗಿ ಬೆಳ್ಬೋದಂತ ನನ್ನ ಅನಿಸಿಕೆ ಆಯ್ತು ರೀ. ಯಾಕಂದರೆ ಈಗ ಸಾವಯವದ್ರಾಗ ನಾವು ಏನು ಕೊಡ್ತಾಯಿದ್ರು ಅಂದರೆ NPK ಕೊಟ್ಟಿದ್ರೆ ಒಂದು 3 ಎಲಿಮೆಂಟ್ಸ್ ಕೊಡ್ತೀವಿ, ಅದನ್ನು ಹಂಗೆ ಸುರಿಬಿಡ್ತಿದ್ವಿ, 2 kg ಹಂಗೆ ಸುರಿಯುತ್ತಿದ್ವಿ, ಒಳ್ಳೆ ಈಳು ಬರ್ತಿತ್ತು. ಆದರೆ 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ ಅದು ಜಾಸ್ತಿ ರೋಗ ತುರ್ತಾಗಿಬಿಡ್ತಿದ್ರು. ಅದೇ ಈಗ ನಾವು ಸಾವಯವ ಉಪಯೋಗಿಸ್ತಾದ್ರಲ್ಲಿದ್ದ ಉಳಿಕಿದ ಎಲಿಮೆಂಟ್ಸ್ ಏನಿರ್ತವೆ, 18 ಎಲಿಮೆಂಟ್ಸು, ಜಿಂಕು, ಕಾಪರು, ಮೆಗ್ನೀಷಿಯಂ ಏನು ಬೇಕೋ ಅವಿಷ್ಟು ಎಲಿಮೆಂಟ್ಸ್ ಸಿಗೋದಾದ್ರಲ್ಲಿದ್ದ ಗಿಡ ಚೆನ್ನಾಗಿ ಆರೋಗ್ಯವಾಗಿರ್ತದೆ, ನೆಕ್ಸ್ಟ್ ಅದರ ಲೈಫ್ ಲಾಂಗ್ ಈಳು ಕೊಡೋಕ್ಕೆ ಚಾನ್ಸ್ ಐತೆ ರೀ. ಅದು ನಮಗೆ ಅನಿಸುತ್ತೆ ರೀ. ಇವಾಗ ಅಂದರೆ ರಾಸಾಯನಿಕ ಕೃಷಿಯನ್ನು ನಾವು ಮಾಡ್ತಾ ಇದ್ರೆ ಹೆಚ್ಚು ಇಳುವರಿಗೇನೋ ನಾವು ಪಡ್ಕೋಬೋದು, ಆದರೆ ಈ ಸಸ್ಯಗಳು ಗಿಡಗಳು ಅಷ್ಟು ಸದೃಢವಾಗಿರೋದಿಲ್ಲ, ರೋಗಕ್ಕೆ ಬೇಗ ತುತ್ತಾಗ್ತವೆ ಅಂತೀರಿ ನೀವು? ನಾವು ಖುದ್ದಾಗಿ ನೋಡಿದ್ದೇ ಆಯ್ತಾರೆ ಅದನ್ನು. ನಾವು ಫಸ್ಟಿಗೆಲ್ಲ ಭಗವ ಮಾಡಿದಾಗ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಕೆಮಿಕಲೇ ಮಾಡಿದ್ರು. ಈಗ 5 ವರ್ಷ ಅಂದರೂ ಕೂಡ ಫಸ್ಟಿಗೆ 1-2 ವರ್ಷ ಅದನ್ನು ಕೆಮಿಕಲ್ನೇ ಮಾಡ್ಕೊಂಬಂದ್ರು. ಆಮೇಲೆ ಬರ್ತಾ ಬರ್ತಾ ನಮ್ಮ ವಾಹಿನಿ ಅವ್ರು ಬಂದಿದ್ದರು, ಅವ್ರು ಸ್ವಲ್ಪ ತಿಳುವಳಿಕೆ ಹೇಳ್ಕೊಟ್ರು. ಅದಕ್ಕೆ ಮುಂಚಾಗಿ ನಮಗೆ ಇತ್ತು, ಆದರೆ ಅದನ್ನು ನಾವು ನಮ್ಮ ಪ್ರಯೋಗಕ್ಕೆ ಮಾಡ್ಕೊಂಡಿಲ್ಲ. ವಾಹಿನಿ ಅವ್ರು ಬಂದು ನಮಗೆ ಎರೆಹುಳು ಗೊಬ್ಬರ ಘಟಕ ಗುಳಿಯನ್ನು ಕೊಟ್ಟಿದ್ರು, ಆಮೇಲೆ ಬಯೋಡೈಜೆಸ್ಟ್ ಅಂತ ಇದನ್ನು ಮಾಡ್ಕೊಂಡಿದ್ವಿ. ಅದರಲ್ಲಿದ್ದು ನಮಗೆ ಭಾಳ ಫಾಯ್ದಾಯಿತು. ಈಗ ಅದರಲ್ಲಿದ್ದು ನನಗೆ ಲಾಭನೂ ಕಾಣ್ತಾಯಿತ್ತು ರೀ. ಈಗ ಬೇಕಾದರೆ ನೀವು ಯಾರಾದರೂ ನಮ್ಮ ತೋಟಕ್ಕೆ ಬಂದು ನೋಡ್ಬೋದು. ಇವಾಗ ಈ ಸಾವಯವ ಕೃಷಿಯತ್ತ ನೀವು ದಾಳಿಂಬೆ ತೋಟವನ್ನು ನೀವು ನಿಧಾನವಾಗಿ ತಗೊಂಡು ಹೋಗ್ತಾ ಇದ್ದೀರಿ. ಈಗ ಆಲ್ಮೋಸ್ಟ್ 70-80% ನೀವು ಆರ್ಗಾನಿಕಲೇ ದಾಳಿಂಬೆ ಬೆಳೆಯನ್ನು ಬೆಳೀತಾ ಇದ್ದೀರಿ. ಈಗ ನಿಮ್ಮ ಮಾತುಗಳನ್ನು ಕೇಳಿದ ಯಾರಾದರೂ ನಮ್ಮ ರೈತ ಮಿತ್ರರು ಈ ಕನ್ವರ್ಷನ್ ನಾವು ತಗೊಂಡು ಬರಬೇಕು ಅಂತ ಭಾವಿಸಿದ್ರೆ ಏನೇನು ಮಾಡಬೇಕಾಗ್ತದೆ ಅಂತೀರಿ ನೀವು? ಆರಾಮ ಮಾಡ್ಬೋದು ರೀ. ಈಗ ಫಸ್ಟ್ನೇದು ನಾವು ಕಟ್ಟಿಗೆ ಗೊಬ್ಬರ ಆಗಲಿ ಎರೆಹುಳು ಗೊಬ್ಬರ ಆಗಲಿ ಒಟ್ಟು ನಮಗೆ ಗಿಡಕ್ಕೆ ಬೇಕಾಗಿರೋ ತಿಪ್ಪೆ ಗೊಬ್ಬರ ಆಗಲಿ ಅದನ್ನು ಕೊಡಬೇಕಾಗಿರ್ತದೆ ರೀ. ಆಮೇಲೆ ನಾವೇನು ಈ ರಾಸಾಯನಿಕ ಏನು ಜಿಂಕು ಕಾಪರ್ ಇದನ್ನು ಫಸ್ಟಿಗೆ ಏನು ಮಾಡ್ತಿದ್ವಿ ನಾವು ಈ ಮಲ್ಟಿಪ್ಲೆಕ್ಸ್ ಇನ್ನೊಂದು ಮತ್ತೊಂದು ಉಪಯೋಗಿಸ್ತಿದ್ರು. ಅದಕ್ಕಂತ ಈಗ ಸಾವಯವ ಇದರಲ್ಲೇ ಸಿಗ್ತದಲ್ಲ ಅದರಲ್ಲಿದ್ದೇ ಸ್ವಲ್ಪ ಲಾಭ ಅನಿಸ್ತಾಯಿತ್ತು ರೀ. ಈಗ ಅದನ್ನು ನಾವು ಪ್ರತ್ಯೇಕವಾಗಿ ಅದನ್ನು ಕೊಡ ಅವಶ್ಯಕತೆ ಇಲ್ಲ, ಅದನ್ನು ಕೊಟ್ಟಿದ್ರೆ ಎಡಿಷನ್ ಅಂತ ತಿಳ್ಕೊಬೋದು. ಇವಾಗ ಚೆನ್ನಾಗಿ ಈಗ ಏನು ಇಳುವರಿ ತಗೋಬೇಕಂತೀವಿ ಆ ಇಳುವರಿ ಬಂದೇ ಬರ್ತಾಯಿದ್ರು. ಫಸ್ಟಿಗೆಲ್ಲ ಏನಿತ್ತಂದ್ರೆ ನಮ್ಮಲ್ಲಿ ಅಬ್ಬ ಆರ್ಗಾನಿಕ್ನಲ್ಲಿ ಮಾಡಿದರೆ ಅಷ್ಟು ಈಳ್ಡ್ ತೆಗಿಯೋಕ್ಕಾಗಲ್ಲ, ಇದ್ರ ಆರ್ಗಾನಿಕ್ ಬೆನ್ನತ್ತಿದ್ರೆ ಇದು ಅಷ್ಟು ಕ್ವಾಲಿಟಿ ಬರಲ್ಲ ಅನ್ನೋದು ಫಸ್ಟಿಗಿರ್ತಾರೆ. ಆದರೆ ಇಷ್ಟು 80-20 ಇಲ್ಲದ್ರೆ ಹೋಗೋದ್ರಲ್ಲಿದ್ದು ನನಗೆ ಲಾಭ ಕಾಣಿಸ್ತಾಯಿದ್ರು. ಈಗ 100% ಹೋದರೆ ಆ ಥರ ಆಗ್ತಿತ್ತೆ ನನಗೆ ಗೊತ್ತಿಲ್ಲ, ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ನಾನು. ಒಂದು 20% ಕೆಮಿಕಲನ್ನು ಉಪಯೋಗಿಸ್ತಾ ಇದ್ದೀವಿ, 80% ಆರ್ಗಾನಿಕ್ ಮಾಡ್ತಾ ಇದ್ದೀವಿ, ಇದರಲ್ಲಿದ್ದು ಒಳ್ಳೆ ಲಾಭ ಅನಿಸ್ತಾಯಿತ್ರಿ ನನಗೆ. ಅಂದರೆ ವೆಚ್ಚ ಕಡಿಮೆ ಆಗಿದೆ? ಹೆಚ್ಚು ಕಡಿಮೆ ಆಗ್ತದ್ರಿ, ವೆಚ್ಚ ಕಡಿಮೆನೂ ಆಗ್ತದೆ, ಬರ್ತಾ ಬರ್ತಾ ಆಗ್ತದ್ರಿ. ಫಸ್ಟಿಗೆ ಸ್ವಲ್ಪ ವೆಚ್ಚ ಜಾಸ್ತಿ ಐತೆ ರೀ, ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಗ್ತದ್ರಿ. ಆಮೇಲೆ ನೀವು ಗಮನಿಸಿದ ಹಾಗೆ ನಿಮ್ಮ ಫಲಗಳಲ್ಲಿ ದಾಳಿಂಬೆ ಫಲಗಳಲ್ಲಿ ಏನಾದರೂ ಗುಣಮಟ್ಟದಲ್ಲಿ ವ್ಯತ್ಯಾಸ ಇದೆಯಾ? ಯಾವುದೇ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದ್ರಿ. ಅದನ್ನು ಬಿಟ್ಟು ಫಸ್ಟ್ ಆರ್ಗಾನಿಕ್ ಅಂದ್ರೆ ಯಾರಲ್ಲರೂ ಹೇಳೋದೇನೆಂದ್ರೆ ಅಷ್ಟು ಶೈನಿಂಗ್ ಬರಲ್ಲ, ಯಾಕಂದರೆ ಈಗ ಫ್ರೂಟ್ ಮಾರ್ಕೆಟ್ ಎಲ್ಲ ಇರೋದು ಹೆಂಗಂದ್ರೆ ಅದು ಒಳಗಳ ರುಚಿ ಏನೈತು ಅದು ಗೊತ್ತಿರೋದಿಲ್ಲ, ಕ್ವಾಲಿಟಿ ಏನೈತೆ ಅಂತ ಗೊತ್ತಿಲ್ಲ. ಮೇಲೆ ನೋಡೋಕ್ಕೆ ಮಾತ್ರ ಚಂದ ಇರಬೇಕು, ಒಳ್ಳೆ ಮಿಂಚ್ತಿರಬೇಕು ರೀ. ಆ ಥರ ಇರಬೇಕಾದ್ರೆ ನಾವು ಕೆಮಿಕಲ್ ಉಪಯೋಗಿಸ್ಬೇಕನ್ನೋದೇ ಒಂದಿತ್ತು. ಆದರೂ ಕೂಡ ಇವಾಗ ನಾನು ಈ 2-3 ವರ್ಷದ ಇದನ್ನು ಬಳಸೋದ್ರಲ್ಲಿದ್ದ ಈಗ ಅಷ್ಟು ನನಗೇನು ಕ್ವಾಲಿಟಿ ಚೆನ್ನಾಗಿನೇ ಇತ್ತು ರೀ ಲಾಸ್ಟ್ ಟೈಮ್. ಆಮೇಲೆ ತೂಕನೂ ಜಾಸ್ತಿ ಬರ್ತಾಯಿತ್ತು ರೀ, ಕೆಮಿಕಲ್ ಉಪಯೋಗಿಸೋದಕ್ಕಂತೂ ಆರ್ಗಾನಿಕ್ನಲ್ಲಿ ಮಾಡಿದರೆ ತೂಕ ಜಾಸ್ತಿ ಬರ್ತಾಯಿತ್ತು ರೀ. ಮತ್ತು ಮಾರುಕಟ್ಟೆ ಹಾಗೆ ನಿಮ್ಮ ದಾಳಿಂಬೆ ಅದು ಸರ್ವಸಾಧಾರಣ. ಈಗ ನಾವು ಈಗ ಆರ್ಗಾನಿಕ್ನಾಗ ಮಾಡಿದ್ದೀವಿ ಅಂತ ನಮ್ಮದೇನು ಜಾಸ್ತಿ ರೇಟಿಗೆ ತಗೊಳ್ಳ, ಹಂಗೆ ಕೆಮಿಕಲ್ ಮಾಡಿದ್ರೆ ಅಂತ ಅವ್ರದ್ದು ಕಡಿಮೆ ರೇಟ್ ತಾಳು. ಇನ್ನು ಆ ಮಾರ್ಕೆಟ್ ಇಲ್ಲಿ ಇನ್ನೂ ಹಳ್ಳಿ ಮಟ್ಟದಲ್ಲಿ ಇದರಲ್ಲಿ ಬಂದಿಲ್ಲ ರೀ. ಕೆಲವೊಂದು ಸಿಟಿಗಾರ್ಲಾಗ ಅರ್ಬನ್ ಸಿಟಿಗಳಾಗ ಐತ್ರಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೇರೆ ಮಾರ್ತಾರೆ, ಈಗ ಕೆಮಿಕಲ್ ಇದ್ರಲ್ಲಿ ಬೇರೆ ಮಾರ್ತಾರೆ, ಅಂಥದ್ದಂತೂ ಬಂದಿಲ್ಲ. ಆದರೆ ಏನಂದ್ರೆ ಈ ವರ್ಷ ನಾವು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗೈತು, ಲಾಸ್ಟ್ ಟೈಮ್ ಹೋಗಿದ್ದಾರೆ ಮತ್ತೆ ತೋಟ ಹುಡ್ಕೊಂತ ಬರ್ಬೋದು ರೀ. ಯಾಕಂದರೆ ಅವ್ರ ತಲೆ ತಗೊಂಡಿದ್ವಿ ಲಾಸ್ಟ್ ಟೈಮು, ಮಾಲ್ ಚೆನ್ನಾಗಿತ್ತು, ಈ ಸಲನೂ ಚೆನ್ನಾಗಿರ್ತದೆ ಅಂತ ಬರ್ಬೋದು ರೀ. ಆದರೆ ಇನ್ನು ಆ ಮಟ್ಟಂತೂ ಬಂದಿಲ್ಲ ರೀ. ಇಲ್ಲಿ ಆರ್ಗ್ಯಾನಿಕ್ಗೆ ಕೆಮಿಕಲ್ಗೆ ಭಾಳ ಏನು ವ್ಯತ್ಯಾಸ ಏನು ಕಾಣಲಿಲ್ಲ ರೀ ಮಾರ್ಕೆಟ್ ವಿಷಯದಾಗ ಬಂದು. ಈಗ ಎಲ್ಲರದು ಒಂದೇ ಮಾರ್ಕೆಟ್ ನಡೀತೈತಿ ಈಗ ಸದ್ಯಕ್ಕೆ. ಆದರೆ ಆರ್ಗ್ಯಾನಿಕಲ್ಲಿ ಬೆಳೆದ ಬೆಳೆಗಳಿಗೆ ಮತ್ತು ಫಲಗಳಿಗೆ ಹೆಚ್ಚು ಹೆಚ್ಚು ಬೇಡಿಕೆ ನಿರ್ಮಾಣ ಆಗ್ತಾ ಇರೋದು ನಿಮಗೆ ಆಶಾದಾಯಕ ಬೆಳವಣಿಗೆ ಅಂತ ಅನಿಸ್ತದನ ಹಾಗೆ? ಸರಿ, ಈಗ ಎಲ್ಲ ಮಾಧ್ಯಮಗಳು ಜಾಸ್ತಿ ಆದರು. ಅವಾಗ ಏನಿತ್ತು ಅಂದ್ರೆ ನಮ್ಮ ರೇಡಿಯೋ ಇತ್ತು, ಇಲ್ಲ ದೂರದರ್ಶನ ಇತ್ತು. ಇವಾಗ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಜಾಸ್ತಿ ಆಗಿಬಿಡ್ತು, ವಾಟ್ಸಪ್ ಅಂತೆ, ಫೇಸ್ಬುಕ್ ಅಂತೆ, ಇಂಟರ್ನೆಟ್ ಅಂತೆ, ಈ ಥರ. ಅದರಲ್ಲಿ ಎಲ್ಲರಿಗೆ ಎಚ್ಚೆತ್ಕೊಂಡಂಗೆ ಹೇಳ್ತಾ ಇದ್ದಾರೆ ರೀ. ಈಗ ಕೆಮಿಕಲ್ಲು ಇದನ್ನೆಲ್ಲದ ಏನು ಲಾಸ್ ಆಗ್ತಾಯಿತ್ತು, ಆರ್ಗ್ಯಾನಿಕ್ ಫುಡ್ ತಿಂದರೆ ಏನು ಬರ್ತದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾಯಿತ್ತು. ಬರ್ತಾ ಬರ್ತಾ ಇದು ಆರ್ಗ್ಯಾನಿಕ್ನಲ್ಲಿ ಮಾಡಿದ್ದ ಬೆಳೆಗಳಿಗೆ ಜಾಸ್ತಿ ರೇಟ್ ಸಿಗ್ತದೆ ಅಂತ ನನ್ನ ಅನಿಸಿಕೆ. ರೇಟ್ ಸಿಗೋದು ಒಂದು ಕಡೆ ಆಯಿತು, ಅದರ ಜೊತೆಗೆ ನಿಮ್ಮ ತೋಟದ ಗುಣಮಟ್ಟ ಕೂಡ ಹಾಗೆ ಉಳಿತದೆ ಅಂತ ಹೇಳಿದ್ರೆ ಅದು ಮುಖ್ಯ ಆಗ್ತದೆ ಅಂತ ಅನಿಸ್ತದೆ. ಹೇಳಿದ್ರಂಗೆ ಅದು ಏನಾಯ್ತು ಅಂದ್ರೆ ಒಂದು 4-5 ವರ್ಷಕ್ಕೆ ನಮ್ಮದು ರೋಗ ತುರ್ತಾಗಿ ಕೆಲವೊಂದು ಗಿಡಗಳು ಡೈಬ್ಯಾಕ್ ಬಂದು ಸತ್ತೋಗಿ ಅದು ಆ ಥರ ಆಗ್ತಿತ್ತು. ಇವಾಗ ಡೈಬ್ಯಾಕು ಇಂಥವು ಏನು ರೋಗಗಳು ಬರೋದಲ್ಲ, ಗಿಡ ಸಮೃದ್ಧವಾಗಿ ಬೆಳೀತದೆ. ಅದೇ ಥರ ಒಂದು 15-20 ವರ್ಷ ಬಾಳ್ಬೋದು ರೀ ಗಿಡ. ಈಗ 4-5 ವರ್ಷ ಬಾಳಗಳ, ಒಂದು 15 ವರ್ಷ ಬಾಳ ತಂದಾಗ ಮತ್ತೆ ಅದು ಚೆನ್ನಾಗಿರ್ತದೆ ಅಂತೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಅಂದರೆ ಒಂದು 10-15 ವರ್ಷ ನೀವು ಚಿಂತೆ ಇಲ್ಲದೇ ಇರ್ಬೋದು, ಆರಾಮ ಮಾಡ್ಬೋದು. 15 ವರ್ಷ ಅಂತ ಆರಾಮ ಮಾಡ್ಬೋದು ನಾವು. ಒಳ್ಳೆಯದು ಸುರೇಶ್ ಬಾಬು, ಇದುವರೆಗೆ ನಿಮ್ಮ ದಾಳಿಂಬೆ ಬೆಳೆ ಬೇಸಾಯದಲ್ಲಿ ನೀವು ಕಂಡುಕೊಂಡ ಅನುಭವಗಳು, ಹಾಗೆಯೇ ಆಧುನಿಕ ಕೃಷಿಯಿಂದ ಮತ್ತೆ ಸಾವಯವ ಕೃಷಿಯತ್ತ ನೀವು ನಿಮ್ಮ ತೋಟವನ್ನು ತೆಗೆದುಕೊಂಡು ಹೋದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ವಿವರಗಳನ್ನು ನೀಡಿದ್ರಿ. ನಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ದಾಳಿಂಬೆ ಬೆಳೆ ಕುರಿತು ಸುರೇಶ್ ಬಾಬು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಂದಿನ ಈ ಎರಡೂ ಸಂದರ್ಶನಗಳನ್ನು ನಡೆಸಿಕೊಟ್ಟವರು ಅರುಣ್ ನಾಯಕ್. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622230. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीबी के बारे में ज्यादा जानकारी के लिए 1800-11-6666 पर संपर्क करें. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ. ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ. ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು. ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ. ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ